ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹಲೋ ಮೋಹನ್ ಸ್ಪೀಕಿಂಗ್ ಹಿಯರ್ ಮಿಸ್ಟರ್ ಮೋಹನ್ ಸ್ವಲ್ಪ ನನ್ನ ರೂಮಿಗೆ ಬರ್ತೀರಾ ಇಷ್ಟು ಕೆಲಸ ಸಡಕ ನಾಳೆ ಮಧ್ಯಾಹ್ನ ನೋಡಿ ಯಾವ ಹೊತ್ತಿನಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ನನಗೂ ಗೊತ್ತು ಅರ್ಜೆಂಟ್ ವರ್ಕ್ ಓಕೆ ಮೇಡಮ್ ಬರ್ತೀನಿ ಬನ್ನಿ ನಿಮ್ಮನ್ನು ಕರೆಯೋಣ ಅಂತ ಇಂಟರ್ ಕಾಂಪ್ರೆಸ್ ಮಾಡಿದೆ ಈಗ ನೀವು ಹಾಡಿದ್ರಲ್ಲ ಆ ಹಾಡು ಸ್ವೀಟ್ ಮೆಲೋಡಿ ಹಾಡು ಮಾತ್ರ ತಾನೆ ಕೇಳಿಸಿದ್ದು ಹೌದು ಯಾಕೆ ಯಾಕೂ ಇಲ್ಲ ಏನಾದರೂ ಗುಣಕ್ಕೆ ಇರೋದು ನನ್ನ ಸ್ವಭಾವ ಅಷ್ಟೇ ನೀವು ಗುಣಗುಟ್ಟೋದೇ ಅಷ್ಟು ಚೆನ್ನಾಗಿದೆ ಅಂದಮೇಲೆ ನೀವು ಮೈಮರೆತು ಹಾಡ್ತಾ ಇದ್ದ ಇನ್ನು ಅದೆಷ್ಟು ಚೆನ್ನಾಗಿರುತ್ತೋ ಆ ಹಾಡು ಇನ್ನೊಂದ್ಸಲ ಇಲ್ಲಿ ಹೇಳಿ ಪ್ಲೀಸ್ ಪ್ಲೀಸ್ ಮೋಹನ್ ಪ್ಲೀಸ್ ಹಾಡ್ತೀನಿ ಹಾಡ್ತೀನಿ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಸನ್ನೆಯಲಿ ಕಾವ್ಯವನಿ ಬರೆವೆ ಹೆಜ್ಜೆಯ ಭಾವಕ್ಕೆ ಹಂಸವೆ ನಾಚಿದೆ ಗಾಡಿಯ ಬೀಸಿನಲಿ ಗಾನವು ನೀನಾದೆ ನನ್ನೆದೆ ಸ್ಪಂದನ ನಿನ್ನದೆ ಚೇತನ ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೃದಯಗಳ ಸನಿಹದ ಬೇಗೆಯಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಯ ಇಲ್ಲದ ತುಡಿತವು ತುಂಬಿದೆ ಯಾವುದು ಮೋಡಿಯಲ್ಲಿ ಲೋಕವೆಲ್ಲ ತೂಗಿಸಾಗಿದೆ ಪ್ರೇಮದ ಜೋಡಿ ಬಾಡಲಿ ಕೂಡಿ ಹಾಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಶೋಭಾ